ಎರಡು ಆಕಳ ತಂದು ಕೊಟ್ಟಿದ್ನಂದ್ರೆ ನಿನಗೊಂದು ಚರಿಗೆ ಹಾಲು ಅಲ್ಲೊಂದಿಷ್ಟು ಚರಿಗೆ ಹಾಲು ಕೊಟ್ಟು ತಣ್ಣಗೆ ಇರ್ತಿದ್ದೆ. ಎಂಟು ಆಡು ತಂದಾನು ಬೇ, ಅವಕ್ಕೇನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಅವು ಬೇರೆನದಾವು ನೋಡಿರ್ ನೋಡು ಬಾ ಅಲ್ಲಿ ಅಲ್ಲಿ ನೋಡಿಲ್ಲಕ್ಕ ಹೆಂಗ್ ನೋಡ್ತೈತಿ ನೋಡು. ಅದು ದೊಡ್ಡ ತೆಳ್ಳಗೆ ಬಡಕ್ಲಾಗ್ಯಾವಲ್ಲ ಅವ, ಅಂದ್ರೆ ಹೊಟ್ಟಿಗೇನು ಕೂಳಿಗೆ ತಿಂದಾವ ಏನಿಲ್ಲ ಯಾರಿಗೆ ಗೊತ್ತ. ನೀ ಇದನ್ನ ನೋಡಿ ಹೇಳ್ಬೇಡ, ಅಲ್ಲಿ ಮೂಲ್ಯಾಗ ನಿಂತೈತಿ ನೋಡು ಕೈಕಾಲು ಸಣ್ಣ ಹೊಟ್ಟೆ ಡೂಮ. ಅದನ್ನ ಒಂದು ವಾರ ಅಥವಾ ತಂದು ನನಗೆ ತಿಳಿದೈತಿ ನೋಡು, ಅದನ್ನ ಹಾಕಿನವ ನಾನು. ನನಗೆ ಇವು ಬ್ಯಾರೆ ಬೇರೆ ನೆಲದ ತಂದು ಕಟ್ಟಿದ್ನಂದ್ರೆ ಅದಕ್ಕೆ ಏನು ಹಾಕಬೇಕು ಏನಿಲ್ಲ ನನಗೆ ತಿಳಿಬೇಕ ಬೇಡ. ಏಕಲ್ಲವ್ವ, ನೀ ಎಲ್ಲಕ್ಕೂ ಒಂದು ತಲೆ ಬಿಸಿ ಮಾಡ್ಕೊಂತಿ ನೋಡು, ಎದಕ್ಕೆ ಟೆನ್ಷನ್ ಮಾಡ್ಕೊಂತಿ ಹೇಳು. ನಮ್ಮ ಈ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲ, ಅಲ್ಲೇ ಈ ಪಶು ವಿಜ್ಞಾನ ಅಂತ ಒಂದು ವಿಭಾಗ ಅದ. ಕೇಳಿ ಇಲ್ಲಲ್ಲೇ ಅಂದ್ರೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಲ್ಲಿ ತಿಳಿದವರು ವಿಜ್ಞಾನಿಗಳಿರ್ತಾರೆ. ಅಂದ್ರೆ ಈ ಪ್ರಾಣಿ ಪಕ್ಷಿಗಳನ್ನ ಹೆಂಗ್ ನೋಡ್ಕೊಳ್ಳೋದು ಅಂದ್ರೆ ಬೇಕಾಸಾಕ ನೀನು, ಅವಕ್ಕೆ ಏನು ಊಟ ಹಾಕಬೇಕು, ರೋಗ ರುಜಿನ ಬಂದ್ರೆ ಏನು ಮಾಡಬೇಕು, ಇದನ್ನೆಲ್ಲ ತಿಳಿ ಹೇಳಕ್ಕಂತ ವಿಜ್ಞಾನಿಗಳಿರ್ತಾರೆ. ಹಂಗ ಅಂತ ಒಬ್ಬ ವಿಜ್ಞಾನಿ ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರು. ಈಗ ನೀ ಏನ್ ಕರ್ಕೊಂಬಂದಿ ನೋಡು, ಈ ಆಡು ಮ್ಯಾ ಅನ್ನತ್ತವ, ಈ ಆಡುಗಳಿಗೆ ಏನೇನ್ ಆಹಾರ ಪದ್ಧತಿ ಕೊಡಬೇಕು, ತೊಂದರೆ ಆದ್ರೆ ಏನ್ ಮಾಡಬೇಕು, ಇದ್ರ ಎಲ್ಲಾದ್ರ ಬಗ್ಗೆ ಎಷ್ಟು ಚಂದ ಹೇಳ್ಯಾರ ಗೊತ್ತೇನ. ಯವ್ವ ಇದನ್ನ ಹೇಳಿ ಪುಣ್ಯ ಕಟ್ಕೊಂಡು ಏನಾಗಿತ್ ಗುರ್ತೈತೇನ, ನಮ್ಮ ಊರಾಗ ಈ ಆಡುಗಳನ್ನ ಕರ್ಕೊಂಡೋದ್ರ ಜಾಲಿಕಾಯಿ ಗಿಡ ನೋಡಿದ್ರೆ ಜಾಲಿಕಾಯಿ ತಿಂತಾವಿಲ್ಲ, ಇದನ್ನ ಕರ್ಕೊಂಡು ಹೋಗಿನ ಬೇ ದೊಡ್ಡದ್ರ ಜಾಲಿ ಗಿಡ ಒಮ್ಮೆ ನೋಡ್ತೈತಿ ನನ್ನೊಮ್ಮೆ ನೋಡ್ತೈತಿ ಅಂದ್ರೆ ಕ್ರೂಢೇ ಇಲ್ಲ ಕಲ್ಲವ. ಮತ್ತೆ ಏನ್ರಿ ಅವಕ್ಕ ಬ್ಯಾನಿ ಬ್ಯಾಸರಿಕೆ ಆಗಿದ್ರೆ ಹೇಳಕ್ ಬರ್ತೈತೇನ ನಮ್ಗ. ಅದಕ್ಕೆ ಕೇಳಿ ಜಯಶ್ರೀ ಅಕ್ಕ ಎಷ್ಟು ಚಂದ ಹೇಳಾರಂತ ಕೇಳು ತಡಿಯವ. ಹಂಗಾರ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಅಭಿವೃದ್ಧಿ ನಾವು ನೋಡಬೇಕು ಅಂತಂದರೆ ಮುಖ್ಯವಾಗಿ ಕುರಿ ಮೇಕೆ ಸಾಕಾಣಿಕೆ ಬಹಳ ಮಹತ್ವ ಪಡೀತಾ ಇದೆ. ಯಾಕಪ್ಪ ಅಂತಂದರೆ ಅದರ ಮಾರುಕಟ್ಟೆ ಆಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು ಬಹಳ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಹಸು ಹೇಗೆ ಹಾಲು ಕೊಡುತ್ತಲ್ಲ ಅದೇ ಥರ ಕೆಲವೊಂದು ತಳಿಗಳಿದ್ದಾವೆ, ಮೇಕೆ ತಳಿಗಳು ಹಾಲನ್ನು ಕೊಡ್ತವೆ, ಅದರ ಜೊತೆಗೆ ಉಣ್ಣೆಯನ್ನು ಕೂಡ ಕೊಡ್ತವೆ. ಸೊ ಅದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಇದಕ್ಕೆ ಕುರಿ ಮೇಕೆ ಸಾಕಾಣಿಕೆಯತ್ತ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಮುಖ್ಯವಾಗಿ ಅಂದರೆ ನಾವು ಯಾವುದೇ ಒಂದು ಸಾಕಾಣಿಕೆ ಪದ್ಧತಿಯನ್ನು ನಾವು ಗಮನದಲ್ಲಿ ಇಟ್ಕೋಬೇಕಂದ್ರೆ ನಾವು ಯಾಕೆ ಸಾಕೋತಿದ್ದೀವಿ ಅಂತ ನಮಗೆ ತಿಳಿದಿರಬೇಕು. ಅಂದರೆ ಈಗ ಕುರಿ ಮೇಕೆಯನ್ನು ನಾವು ಹಾಲಿಗಾಗಿ ಕೂಡ ಸಾಕೋತಾರೆ, ಅದರ ತಕ್ಕಂಗೆ ನಾವು ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಅದರದ ಆಹಾರ ಕ್ರಮಗಳೇನು, ಆಮೇಲೆ ರೋಗ ನಿರ್ವಹಣೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ವೈಜ್ಞಾನಿಕವಾಗಿ ಗೊತ್ತಿರಬೇಕು. ಇದರ ಜೊತೆಗೆ ಮಾರುಕಟ್ಟೆಯ ಏನೇನು ಸೌಲಭ್ಯಗಳಿದ್ದಾವೆ ಅದು ಕೂಡ ಗೊತ್ತಾಗಬೇಕು. ಯಾಕಂದರೆ ನಾವು ಸಾಕಾಣಿಕೆ ಮಾಡ್ತೀವಿ ಮತ್ತು ಅದಕ್ಕೆ ಮಾರುಕಟ್ಟೆ ಸರಿಯಾಗಿ ಮಾರುಕಟ್ಟೆ ಸಿಗಲಿಲ್ಲ ಅಂದರೆ ಆ ಉದ್ಯಮ ನಮಗೆ ಫೇಲ್ ಆಗುತ್ತೆ. ಸೊ ಮಾರುಕಟ್ಟೆಯನ್ನು ಕೂಡ ನಾವು ನೋಡಬೇಕಾಗತ್ತೆ. ನಾವು ಕುರಿ ಮೇಕೆಗಳನ್ನು ಬೇರೆ ಬೇರೆ ಥರನಾಗಿ ನಾವು ವಿಂಗಡಿಸ್ಕೋತೀವಿ, ಮುಖ್ಯವಾಗಿ ಹವಾಮಾನಕ್ಕೆ ಅನುಗುಣವಾಗಿ. ಈಗ ಉತ್ತರ ಭಾರತದ ಪ್ರದೇಶದಲ್ಲಿ ಬೇರೆ ಬೇರೆ ಕುರಿ ಮೇಕೆ ತಳಿಗಳಿದ್ದಾವೆ. ಸೊ ಇದು ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿಯ ತಳಿಗಳೇನಿದಾವೆಲ್ಲ ಅಲ್ಲಿ ಅವು ಸ್ವಭಾವವನ್ನು ಹೊಂದಿರುತ್ತವೆ. ಈ ಉತ್ತರ ಭಾಗದಲ್ಲಿ ಅಂತಂದರೆ ಅವು ಮುಖ್ಯವಾಗಿ ತಂಪಾದ ವಾತಾವರಣಕ್ಕೆ ಹೊಂದಿಕೊಂಡಿರ್ತವೆ. ಈ ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಲ್ಮೋಸ್ಟ್ ನಾವು ಪೂರ್ವ ಪಶ್ಚಿಮ ಆಗಿರ್ಬೋದು ದಕ್ಷಿಣ ಭಾರತದ ತಳಿಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಹೊಂದಿಕೊಳ್ಳುತ್ತವೆ. ಸೊ ಆದ್ದರಿಂದ ಮುಖ್ಯವಾಗಿ ಕುರಿಯಲ್ಲಿ ಅಂತಂದರೆ ಡೆಕ್ಕಣಿ ಇದೆ, ಕೆಂಗುರಿ ಇದೆ, ಆಮೇಲೆ ಮಂಡ್ಯ ತಳಿ ಇದೆ, ಕೆಂಗುರಿ, ಮೌಳಿ ಮತ್ತು ಎಳೆಗ ಅಂತ ಬರುತ್ತೆ. ಅವು ಕೂಡ ಬಹಳ ಪ್ರಚಲಿತವಾದ ಕುರಿ ತಳಿಗಳಿದ್ದಾವೆ. ಹಾಲಿನ ತಳಿ ಅಂತ ನೋಡಬೇಕಾದ್ರೆ ಮುಖ್ಯವಾಗಿ ಅಂದರೆ ಜಮುನಾಪುರಿ ಬರುತ್ತೆ, ಆಮೇಲೆ ಬೀಟಲ್ ಅಂತ ಬರುತ್ತೆ, ಆಮೇಲೆ ಕೆಲವೊಂದು ಬಾರ್ಬರಿ ತಳಿಗಳು ಬರ್ತವೆ. ಮುಖ್ಯವಾಗಿ ಹಾಲಿನ ತಳಿಗಳು ಕೆಚ್ಚಲು ಯೂಶ್ವಲಿ ಉದ್ದ ಇರುತ್ತೆ, ಆಮೇಲೆ ಕಿವಿಗಳು ಕೂಡ ಉದ್ದ ಇರುತ್ತೆ. ಸೊ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಸಾಕಾಣಿಕೆಯನ್ನು ಮಾಡ್ಕೋಬಹುದು. ಕುರಿ ಸ್ವಲ್ಪ ಮೃದುವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಅದು ಮೃದುವಾದ ಆಹಾರವನ್ನು ಇಷ್ಟಪಡುತ್ತೆ, ಅಂದರೆ ಮುಖ್ಯವಾಗಿ ಮೆದುವಾದ ಹುಲ್ಲನ್ನು ಇಷ್ಟಪಡುತ್ತೆ. ಆದರೆ ಮೇಕೆ ಹಂಗಲ್ಲ, ಅದು ಗಿಡಗಂಟಿಗಳನ್ನು ಮಾತ್ರ ಇಷ್ಟಪಡುತ್ತೆ. ಸೊ ಅದ್ರ ಜೊತೆಗೆ ಈ ಆಕಾರದನ್ನು ನೋಡಿದಾಗ ಕುರಿ ಸ್ವಲ್ಪ ದಪ್ಪ ಇರುತ್ತೆ, ಮೇಕೆ ಸ್ವಲ್ಪ ತಿಳಿವು ಇರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಆಹಾರ ಕ್ರಮದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಅಂದರೆ ಹುಲ್ಲಿನಲ್ಲೇ ವ್ಯತ್ಯಾಸ ಆಗುತ್ತೆ. ಕುರಿನ ನಾವು ಗಮನದಲ್ಲಿಟ್ಕೊಂಡಾಗ ಕುರಿಯ ಬಾಲ ಏನಿರುತ್ತೆ ಉದ್ದ ಇರುತ್ತೆ, ಆಮೇಲೆ ಕೆಳಗಡೆ ಇರುತ್ತೆ. ಆಮೇಲೆ ಮೇಕೆಯನ್ನು ನೋಡಿದಾಗ ಅದು ಬಾಲ ಚಿಕ್ಕದು ಇರುತ್ತೆ ಮತ್ತು ಮೇಲೆ ಇರುತ್ತೆ. ಆಮೇಲೆ ಕುರಿಗಳು ಯಾವಾಗಲೂ ಗಿಡಗಂಟಿಗಳನ್ನು ಬ್ರೌಸಿಂಗ್ ಅಂತ ಹೇಳ್ತೀವಿ ನಾವು, ಇದನ್ನು ಇಷ್ಟಪಟ್ಟು ತಿಂತವೆ. ನೀವು ಸಾಕಾಣಿಕೆ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನಾವು ಮೊದಲೆಲ್ಲ ಅಂತರ ಸಂಚಾರಿ ಪದ್ಧತಿ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ರೆ, ಇನ್ನೊಂದು ಅರೆಕಾಲಿಕ ಪದ್ಧತಿ ಅಂತ ಬರುತ್ತೆ. ಅಂದ್ರೆ ಕೇವಲ ಮೇಲಿಕ್ಕೆ ಹೊರಗಡೆ ಬಿಟ್ಟು ಆಮೇಲೆ ಅದಕ್ಕೇನು ದಾನಿ ಮಿಶ್ರಣ ಇರುತ್ತಲ್ಲ ಅದನ್ನ ಹಾಕೋದು. ಆಮೇಲೆ ಇನ್ನೊಂದು ಪದ್ಧತಿ ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತ ಇದೆ. ಸೊ ಕೊಟ್ಟಿಗೆಯಲ್ಲಿ ನಾವು ಪ್ಯೂರ್ ಆಗಿ ಅದಕ್ಕೆ ಏನೇನು ಆಹಾರ ಕ್ರಮಗಳಿದಾವಲ್ಲ ಅಲ್ಲೇನ ಹಾಕ್ತೀವಿ, ಅವಕ್ಕೇನು ಮೇಲಿಕ್ ಬಿಡೋದಿಲ್ಲ. ಸೊ ಇದು ವ್ಯತ್ಯಾಸ ಆಗುತ್ತೆ. ಈಗ ನಾವು ಸಂಚಾರಿ ಪದ್ಧತಿಯಲ್ಲಿ ಅಂದ್ರೆ ಹೊರಗಡೆದೇನು ಗಿಡಗಂಟಿಗಳಿದಾವೆ ಹುಲ್ಲನ್ನ ಅಲ್ಲೇ ತಿಂದು ಬರುತ್ತೆ. ಆಮೇಲೆ ಅದನ್ನೇನು ಒಂದೂರಿಂದ ಇನ್ನೊಂದೂರಿಗೆ ಸಾಗಿಸ್ತಿರುವಾಗ ದಾನಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಾವು ದಾನಿ ಮಿಶ್ರಣವನ್ನು ಒಂದು 100 kg ನಾವು ದಾನಿ ಮಿಶ್ರಣವನ್ನು ಏನಾದರೂ ಮಾಡಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳನ್ನು ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏಕದಳದ ನುಚ್ಚನ್ನು ಒಂದು 40 kg ಅಷ್ಟು ನಾವು ತಗೊಂಡ್ರೆ, ಮುಖ್ಯವಾಗಿ ಅದರಲ್ಲಿ ಗೊಂಜಾಳ ಆಗಿರ್ಬೋದು, ಜೋಳ ಆಗಿರ್ಬೋದು, ನವಣೆ, ಈ ಥರ ನಾವು ಬೆಳೆದಿರುವಂಥ ರೈತರ ಬೆಳೆದಿರುವಂತಹ ಪದಾರ್ಥಗಳನ್ನು ತಗೊಂಡು ಇದನ್ನು ದಾನಿ ಮಿಶ್ರಣವನ್ನು ಮಾಡ್ಕೋಬೇಕು. ಮತ್ತು ಎಣ್ಣೆ ಕಾಳುಗಳಂದರೆ ಮುಖ್ಯವಾಗಿ ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದನ್ನೊಂದು 30 kg ತಗೋಬೇಕಾಗುತ್ತೆ. ಆಮೇಲೆ ತೌಡು, ಯಾವುದೇ ತೌಡು, ಶೇಂಗಾ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಕಡಲೆ, ಗೋಧಿ, ಇವುದೆಲ್ಲ ತೌಡುಗಳನ್ನು ಕೂಡ ಒಂದು 20 kg ಅಷ್ಟು ತಗೋಬೇಕಾಗುತ್ತೆ. ಸೊ ಇದರ ಜೊತೆಗೆ ನಾವು ಲವಣ ಮಿಶ್ರಣ, ಇಂಗ್ಲೀಷಲ್ಲಿ ನಾವು ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಇದನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 3 kg ಅಷ್ಟು ಕೂಡ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ 1 kg ಅಷ್ಟು ಉಪ್ಪು, ಅಂದರೆ ಒಂದು ಬ್ಯಾಲೆನ್ಸ್ ರೇಷನ್ ಅಂತ ನಾವು ಹೇಳ್ತೀವಿ. ಏಕದಳದ ನುಚ್ಚು, ಎಣ್ಣೆಕಾಳು, ತೌಡು, ಲವಣ ಮಿಶ್ರಣ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ 100 kg ಅಷ್ಟು ನಾವು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದರೂ 250-500 gram ಅಷ್ಟು ನಾವು ಪ್ರತಿ ಕುರಿ ಮೇಕೆಗೆ ನಾವು ಕೊಡಬೇಕು, ಪ್ರತಿದಿನ ಕೊಡಬೇಕು. ಏನಿಲ್ಲ ಅಂದ್ರೆ ನಾವು 2-3 ತಿಂಗಳವರೆಗೂ ಇಡ್ಬೋದು, ಯಾಕಂದ್ರೆ ಇವು ಒಣ ಉಪ ಪದಾರ್ಥಗಳಾಗಿರೋದ್ರಿಂದ ನಾವು 2-3 ತಿಂಗಳವರೆಗೂ ಕೂಡ ಇಡ್ಬೋದು. ಸೊ ಇದರ ಜೊತೆಗೆ ನಾವು ಕೂಡ ಹಸಿರು ಹುಲ್ಲನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 5-7 kg ಅಷ್ಟು ಹಸಿರು ಹುಲ್ಲನ್ನು ಕೊಡಬೇಕು. ಆಮೇಲೆ ಒಣ ಹೊಟ್ಟೆ ಅಥವಾ ಒಣ ಹುಲ್ಲು ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಒಂದು 2-3 kg ಅಷ್ಟು ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ರಸಮೇವನು ಕೂಡ ರೆಡಿಮೇಡ್ ಆಗಿ ಕೂಡ ಕೊಂಡು ತಗೊಂಡು ರೈತರು ಅದನ್ನ ಹಾಕ್ತಿದ್ದಾರೆ. ಮುಖ್ಯವಾಗಿ ಅವರು ಹುಲ್ಲನ ಜಾಗ ಇತ್ತಂದ್ರೆ ಹುಲ್ಲನ ಬೆಳ್ಕೊಳ್ಳೋದು ಕೂಡ ಸೂಕ್ತ ಅಂತ ಹೇಳಿ. ಹುಲ್ಲಿನಲ್ಲಿ ಬೇರೆ ಬೇರೆ ತರಗಳಿದಾವೆ, ಏಕದಳ ಮೇವಿನ ಬೆಳೆಗಳಿದಾವೆ, ದ್ವಿದಳ ಮೇವಿನ ಬೆಳೆಗಳಿದಾವೆ. ಅದರಲ್ಲೇ ನಾವು ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ ಹೇಳ್ತೀವಿ. ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನ ಬೆಳ್ಕೊಂಡು ಕೊಡೋದ್ರಿಂದ ಕೂಡ ನಾವು ಆಹಾರದ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ನಾವು ಯಾವುದೇ ಒಂದು ಈ ಸಾಕಾಣಿಕೆ ಪದ್ಧತಿಯಲ್ಲಿ ತಗೊಂಡಾಗ ಸುಮಾರು 60-70% ಖರ್ಚು ನಮಗೆ ಮುಖ್ಯವಾಗಿ ಹೋಗೋದು ಆಹಾರದಲ್ಲಿ. ಸೊ ಆದ್ರಿಂದ ನಾವೇ ಬೆಳ್ಕೊಂಡಿರುವಂತ ಪದಾರ್ಥಗಳನ್ನ ಕುರಿ ಮೇಕೆಗೆ ಕೊಡೋದ್ರಿಂದ ನಾವು ಆಹಾರದ ಖರ್ಚನ್ನ ತಗ್ಗಿಸಬಹುದು, ಇದರಿಂದ ಲಾಭವನ್ನು ಕೂಡ ಪಡ್ಕೋಬಹುದು. ಏಕದಳದಲ್ಲಿ ಮುಖ್ಯವಾಗಿ ಗೋವಿನ ಜೋಳ ಬರುತ್ತೆ, ಆಮೇಲೆ ಗಡ್ಡೆ ಹುಲ್ಲು, ಗ್ರೇಸಿಂಗ್ ಗಿನಿ ಅಂತ ಬರುತ್ತೆ, ಆಮೇಲೆ ಸಜ್ಜೆ, ಅದನ್ನು ಕೂಡ ಬೆಳ್ಕೋಬಹುದು. ಈ ಮುಖ್ಯವಾಗಿ ಅಂತಂದ್ರೆ ಬಹುವಾರ್ಷಿಕ ಒಂದು ಜೋಳ ಇದೆ, ಅಂದ್ರೆ ಮಲ್ಟಿಕಟ್ ಸೋರ್ಗಮ್ ಅಂತ ಹೇಳ್ತೀವಿ. ಅದು ಕೂಡ ಕುರಿ ಮೇಕೆಗೆ ಬಹಳ ಸೂಕ್ತ, ಯಾಕಂದ್ರೆ ಅದರದ್ದು ಕಾಂಡಗಳು ಎಲ್ಲ ತಿಳು ಇರುತ್ತೆ. ಸೊ ಅದನ್ನ ಕುರಿ ಮೇಕೆಗಳು ಇಷ್ಟಪಟ್ಟು ತಿಂತವೆ. ನಾವು ಪ್ಯಾಚ್ ವೈಸ್ ಹಾಕೋಬೇಕಾಗುತ್ತೆ, ಅಂದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ನಮ್ಗೆ ಮೇವು ಸಿಗ್ತಾ ಇರಬೇಕು. ಸೊ ಏಕದಳದ ಮೇವನ್ನ ನಾವು 3 ಭಾಗ ಹಾಕಿದ್ರೆ 1 ಭಾಗ ದ್ವಿದಳ ಮೇವನ್ನ ಹಾಕಲೇಬೇಕಾಗುತ್ತೆ. ಅವಾಗ ಮಾತ್ರ ಅದು ಒಂದು ಉತ್ತಮವಾದ ಮಾಂಸದ ಇಳುವರಿ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು ಕೊಡುತ್ತೆ. ನೋಡಯ್ಯವ್ವ ಎಲ್ಲ ಹೇಳಿದ್ರು ನೋಡು, ಅದಕ್ಕ ನಾನು ಮೊದ್ಲಕ್ಕೆ ಏನ ತರೋಕ್ಕಿಂತ ಮುಂಚೆ ನಿನ್ನ ಬೆಟ್ಟಾಗಿ ಹಿಂಗ್ ಮಾಡಾಕತ್ತೀವಿ ನೋಡುವ ಅಂತ ಹೇಳೋಣ ಅನ್ನೋದು. ಎಲ್ಲಿ ನೀ ಇದಕ್ಕೆ ಕೇಳಿದ್ದಿ? ನಿನ್ನ ಹಿರ ತಂದ ನೀ ಕಾಯ್ಕೊಂಡು ಕುಂತಿ ಮನೆ. ನನಗ ಗೊತ್ತಿಲ್ಲ, ಮನಿ ಮುಂದೆ ಬಂದು ಕಲ್ಲವ್ವ ಅಂತ ಒದ್ರ ಬದ್ಲಿ ಮ್ಯಾ ಅಂತ ಒದ್ರಿದ ಮೇಲೆ ಗುರ್ತಾತೀವಿ 8 ಬಂದಾವ ಅಂತ ಹೇಳಿ. ಓ ಹಂಗತ್ತ, ಈಗ ನೋಡ್ ಒಟ್ಟ ಡಾಕ್ಟರ್ ಜಯಶ್ರೀ ಪತ್ತಾರ ಅವ್ರ ಮಾಹಿತಿ ಎಲ್ಲ ಕೇಳಿದಿಲ್ಲ ನಿನಗ? ಎಲ್ಲೆಲ್ಲಿವರ್ನ ಹುಡುಕಾಡ್ಕೊಂಡು ಬಂದಿರ್ತೀವಿ. ಆಮೇಲೆ ನನ್ನ ಸಮಸ್ಯೆ ಎಲ್ಲರ ಅದಾವು ಅಂದ್ರೆ ಒಟ್ಟೊಬ್ಬರ ಸ್ಪೆಷಲಿಸ್ಟನ್ನು ಹಿಡ್ಕೊಂಡು ಬಂದಿರ್ತಾರೆ ನೋಡಿ. ಅದ ಮತ್ತ ಕಲವ, ನಿನ್ನಂಥವ್ರು ಎಷ್ಟೋ ಮಂದಿರ್ತಾರ, ಸಾಕಿರ್ತಾರ, ಮಾಡಿರ್ತಾರ, ಗೊತ್ತಿರಂಗಿಲ್ಲ ನೋಡು. ಗೊತ್ತಿದ್ದಾಗ ವಿಷಯ ಗೊತ್ತು ಮಾಡಿಕೊಡ್ಬೇಕು, ನನಗೆ ಗೊತ್ತಿಲ್ಲ ಅಂದ್ರೆ ತಪ್ಪು ತಪ್ಪು ಹೇಳಕ್ಕೆ ಹೋಗ್ಬಾರ್ದು. ಹ್ಞೂ, ನಾನು ಅದನ್ನ ಅನ್ಕೊಂತ ಕುಂತಿದ್ದೆ. ಹೌದಪ್ಪ, ಇವೇನು ಹಾಲು ಹಿಂಡುವರೇ ಹೌದಲ್ಲ, ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಏನಂತ ಗೊತ್ತಿದ್ದೇನುವೇ, ಹಾಲು ಹಿಂಡ ಕಾಲನ ತಂದದ್ದು, ಅವನು ಮರಿ ಮಾಡ್ಬೇಕು, ಬಹಳಷ್ಟು ಮಾಡಿ ಆಮೇಲೆ ಬಿಸ್ನೆಸ್ ಮಾಡ್ತಾನಂತ. ಬಿಸ್ನೆಸ್ ನೋಡಿದೆ. ಹ್ಞೂ, ಒಳ್ಳೆ ಬಿಸ್ನೆಸ್ ತಲೆ ಬಿಡವ ಯವ್ವ, ನಮ್ಮ ತಲೆಗೆ ತಂದು ಕಟ್ಟಿಡ್ತಾರ. ನಾ ಯಾವಾಗ ದಗದ ಮಾಡ್ಲಿ, ಯಾವಾಗ ಉತ್ತರನ ಕಾಯಿಲಿ ಅಂದ್ರೆ ನಮ್ ನಿಂಗಗ್ ಹಚ್ಚಿನ ಬಿಡು ಅಂತ ಅರ್ಥ. ಅಂದ್ರೂ ಒಂದಿಟ್ಟೆಲ್ಲ ತಿಳ್ಕೊಬೇಕಲ್ವೇ, ಮನ್ಯಾಗಿನವ್ರು ಮಾಡಿದಂಗೆ ಹೆಂಗ ಆಕೈತಿ ನೋಡಕ್ಕಲ್ಲವ. ಈ ಹೊಲ ಮನಿ ಕೆಲಸ ಮಾಡೋರು ಒಂದೀಟು ಉಪಕಸುಬು ಅಂತ ಹೇಳಿ ಏನ್ರ ಇಟ್ಕೊಂಡಿರ್ಬೇಕು. ಕೋಳಿ ಸಾಕೋದು, ಕುರಿ ಆಡು ಸಾಕೋದು, ಇಂಥದ್ದು ಏನ್ರ ಒಂದು ಸೈಡ್ ಇಟ್ಕೊಂಡಿದ್ರ ಯಾವಾಗ ಹೊಲ್ದಾಗ ಕೆಲಸ ಇರಂಗಿಲ್ಲ ಅವಾಗ ಇವು ಕೈ ಹಿಡಿತಾವ ನಮ್ಮ. ಅದು ಕರೆ ಬಿಡು, ಆದ್ರ ಏನ ಸಾಕೋಕ್ಕಿಂತ ಮುಂಚೆನ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕವೇ. ಈ ತಿಳಿಲಾರ್ದ ತಂದಿಟ್ರ ನೋಡ್, ಅದ್ರ ಮಾರಿ ನಾ ನೋಡ್ಕೊತ ಕುಂದ್ರದು, ನನ್ನ ಮಾರಿ ಅದೇ ನೋಡ್ಕೊತ ಕುಂದ್ರದ ಆಕೈತಿ. ಈಗ ಆತ ಈಗ ತಿಳ್ಕೊಂಡಿಲ್ಲ ಮತ್ ನೋಡ ಕಲ್ಲವ್ವ, ನೀನು ನಿನ್ನ ಪೇಪರ್ ಗಿಪ್ಪರ್ ಓದಿ ಸುದ್ದಿ ಗಿದ್ದಿ ಕೇಳಿದ್ದೇನಿಲ್ಲ ಇಲ್ವೇ? ನಾನು ಅಕ್ಕ ನನಗ ಅಸೈ ಮಾಡ್ಬೇಡ ನೀ ಆಗ್ಲಿಲ್ಲ, ನಂಗೇನು ಓದಾಕ್ ಬರ್ತೈತೇನು? ನಾನು ಬರೇ ಪಿಕ್ಚರ್ ನೋಡಾಕಿವ. ನಿನ್ನಿ ಪೇಪರ್ ನೋಗ ಒಬ್ರು ವಯಸ್ಸಾದವ್ರ ಅಮ್ಮಾರು ಬಹಳಷ್ಟು ಮಣಿ ಸರ ಹಾಕೊಂಡಿದ್ರು, ಗನ ಚಂದ ನಕ್ಕೋತ ನಿಂತಿತ್ತು. ನನ್ ಮಗ ಓದಾಕತ್ತಿತ್ತ, ಹಾಡು ಕೆಂತ ನೋಡ್ಬೇ ಯವ್ವ ಅಂತಂದ. ಮುಂದ್ ಓದಲ್ಲ ಅಂದ್ರ ಏನೋ ಫೋನ್ ಬಂತು ಹೋಗ್ಬಿಟ್ಟ ಹೊರಗ. ನೋಡ್ದೇನ ನೀನು ಆಟಿ ಇಟ್ಟು ತಿಳ್ಕೊಂಡಿರ್ತಿ, ನೀರ್ ಏನ್ ಕಮ್ಮಿ ಅದಿ ತಗೋ. ಇಲ್ಲಿ ಬಿಡು, ಅಂದ್ರೂ ಆಕಿಗೇನೋ ಪ್ರಶಸ್ತಿ ಸಿಕ್ಕಿತ್ತ. ಹಾಡು ಹಕ್ಕಿ ಅಂತ ಪ್ರಸಿದ್ಧ ಆಗಿದ್ದಂತ ಸುಕ್ರಿ ಬೊಮ್ಮೂಗೌಡ ಇವರು ಜನಪದ ಕಲಾವಿದರು. ಈ ಹಾಲಕ್ಕಿ ಮಂದಿ ಒಳಗ ಹಾಲಕ್ಕಿ ಪದಗಳು ಅಂತ ಇರ್ತಾವ, ಬಹಳ ಚಂದ ಇರ್ತಾವ ಕೇಳಾಕವ, ಅರ್ಥನು ಮಜ್ಜಾ ಮಜ್ಜಾ ಇರ್ತದ. ಇಂಥ ಪದಗಳನ್ನ ಹಾಡಿ ಆ ಹೆಣ್ಮಗಳು ಬಹಳ ಪ್ರಸಿದ್ಧ ಆಗಿದ್ಲು. ಅಟ್ಟ ಅಲ್ಲ, ಆ ಊರಾಗ ಈ ಹಾಲಕ್ಕಿ ಸಮುದಾಯದೊಳಗ ಅಕ್ಷರ ಕ್ರಾಂತಿಯನ್ನು ತಗೊಂಬಂದ್ಲು. ಕಲ್ತಿದ್ಲು ಅನ್ಬೇಕು ಸಾಲಿ, ಆಕಿ ಕಲ್ತಿದ್ದಿಲ್ಲ, ಮಂದಿಗೆಲ್ಲ ಕಲಿಸುದು ಮಾಡುದು ಒಂದ್ ತರ ಈ ಹಾಲಕ್ಕಿ ಸಮುದಾಯದವ್ರನ್ನ ಬಹಳ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ಲು. ಇರ್ತಾರ ನೋಡ್ಬೇ, ಈಕಿನ ಹಾಡುವಿಕೆಗೆ ಗೊತ್ತು ಮಾಡಿ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತ ಆಕಿಗೆ ನೋಡ್ಬೇ. ಮತ್ತ ನಮ್ಮ ಧಾರವಾಡ ಆಕಾಶವಾಣಿಯಾಗ ಜನಪದ ಸಂಗೀತ ವಿಭಾಗದೊಳಗ ಆಕಿ ಅನುಮೋದಿತ ಕಲಾವಿದೆಯಾಗಿ ಇಲ್ಲಿ ಬಂದ್ ಬಂದ್ ಹಾಡು ಹಾಡಿ ಹೋಗ್ತಿದ್ಲು. ಇದು ಅನುಮೋದಿತ ಕಲಾವಿದೆ ಅಂದ್ರೆ ಏನು? ಒಟ್ಟ ಅವ್ರ ಹಾಡಿನ ಹೋಗಿ ಪಾಸ್ ಆದಂಗ. ಹಾ, ಪಾಸ್ ಆಗಿ ಇಲ್ಲಿ ಬಂದ್ ಕಾರ್ಯಕ್ರಮದಾಗ ಹಾಡಾಡಿ ಹೋಗ್ತಿದ್ಲು. ಯಾವ ಒಂದ್ವೇ ನಿಮ್ಮ ಆಫೀಸ್ನಾಗ ಹಾಡ್ ಅದಾವ? ಅವ್ರು ಪಾಪ ನಿನ್ನೆ ವಯಸ್ಸಾಗಿತ್ತ, ವಯೋಸಹಜವಾದಂತ ತೊಂದ್ರೆ ಇದ್ವ, ಪಾಪ ನಿನ್ನೆ ತೀರ್ಕೊಂಡು ಅದಕ್ಕ ದೊಡ್ಡ ಪುಟ ಹಾಕಿದ್ರ ಪಾಪ. ಅದ್ರ ಗನ ಚಂದ ನಕ್ಕೋತ ನಿಂತಿದ್ರ. ಹೌದು ಹೌದು ಹೌದು. ಒಂದ್ ಹಾಡ ಐತಿನ ಕೇಳೋಣ. ನಾನು ಕೇಳೋಣಲ್ಲ. ಅಮ್ಮಲ್ಲೋಗೆ ಮುಗೆ ಎಲ್ಲೆಲ್ಲಿದ್ದಾರೆನೆ ಎಲ್ಲಿದ್ದಾರೋ ನಿನೆ ಪರಿಮಾಳೋ. ಅಲ್ಲುಗಿಯುವೆ ಎಲ್ಲೇ ಇದ್ದಾರೆ ನೀವು ಎಲ್ಲಿದ್ದಾರೋ ನಿನಿ ಪರಿಮಾಳೋ. ಎಲ್ಲಿದ್ದಾರೋ ನಿನೆ ಪರಿಮಾಳ ಮಲ್ಲುಗೆ ಲೋವೆ ಹಾರಿ ಬರೆ ನಾರಿ ತುರೋ ಬೀಗೋ. ಎಲ್ಲಿದ್ದರು ನೀ ಪರಿಮಾಳ ಮಲ್ಲುಗಿಯುವೆ ಹಾರಿ ಬರೆ ನಾರಿ ತುರೋ ಬೀಗೋ. ಹಾರಿ ಬರವಕ್ಕೆ ಅಕ್ಕೇಲೆ ಪಕ್ಷಗೋಳಲ್ಲ ಹತ್ತಿ ಕೊಯ್ಯೆ ನಾರಿ ಒನ ಆಕೋ. ಹಾರಿ ಬರುವಾಕೆ ಲಕ್ಕಿಲಿ ಪಕ್ಷಗೋಳಲ್ಲ ಲತ್ತಿ ಕೊಯೆ ನಾರಿ ಒನ ಆಕೋ. ಹತ್ತಿ ಕೊಯ್ಯವಾಕೆ ಗಂಡೋಲು ಕಮರಗೋಳಲ್ಲ ಹೆಣ್ಣು ಅಂದೇ ಮಗಳೇ ತೊಳೋ ಚಾಮೋ. ಕೊಯ್ವಾಕೆ ಗಂಡು ಕೊಮರಗೋಳಲ್ಲ ಎಣ್ಣೊಂದೇ ಮಗಳೇ ತೊಳೋಚಿಯೋ. ಎಣ್ಣೊಂದೇ ಮಗಳೇ ತೊಳಚಮ್ಮ ಅದಾರೆ ತಮ್ಮರೆ ಹುನುಗಾರ ಕರಿ ಕಂಡು. ಎಣ್ಣೊಂದೇ ಮಗಳೇ ತೊಳಚಮ್ಮ ಆಗಿಲಿ ಕಂಡೇ ತಮ್ಮೊಂದೇ ಗುಣಗಾರ ಕರಿ ಕಂಡು. ತಮ್ಮ ಗುಣಗಾರ ಕರೆದೇಳೆ ಕುಳ್ಳೆಚ್ಚಿ ಕಂಡೆ ಗುಣಗಾರಿಗೆ ಹೇಳಿದೋ ಕೆಮಿ ಮಾತು. ತಮ್ಮದು ಗುಣಗಾರ ಕರೆದೇಳಿ ಕುಳ್ಳಿಸಿ ಕಂಡೆ ಗುಣ ತಮ್ಮೊಂದೇ ಹೇಳಿದೋ ಕೆಮಿ ಕೇಳರೆ ಗುಣಗಾರೆ ನೀ ಮೇಲೆ ಗೈರೋ ಚಿನ್ನದೊಂದೇ ರಥಬಾಗೆಯೋ ಬೇಕು. ಕೇಳಿರೆ ಕೇಳಿರಿ ಗುಣಗಾರೆ ನೀ ಮಿಲಿ ಕೇಳಿ ಚಿನ್ನದೊಂದೇ ರಥವೇ ಗೈ ಬೇಕು. ಚಿನ್ನದೊಂದೇ ಅಥವಾ ಬೇಕೋನು ಗಾರೆ ಮಲ್ಲೋಗೆ ಬನಕೆ ಉಗಬೇಕೋ ಚಿನ್ನದೊಗೆ ರಥವಾಗೆ ಬೇಕೋಗುನು ಗಾರೆ ಮಲ್ಲೋಗಿ ಒಂದೇ ಬನಕೆ ಉಗಬೇಕೋ ಮಲ್ಲೋಗಿ ಬನಕೆ ಬೇಕೋಗುನು ಗಾರೆ ಎಕ್ಕಡೆ ನೋರುವ ಕೊಯ್ಯಬೇಕೋ ಮಲ್ಲೋಗಿ ಒಂದೇ ಬನಕೆ ಹೋಗಬೇಕೋ ಗುನು ಗಾರೆ ಎಕ್ಕಡೆ ನೋರುವ ಕೊಯ್ಯಬೇಕೋ ಎಕ್ಕಡೆ ನೋರುವ ಕೊಯ್ಯಬೇಕೋ ಗುನು ಗಾರೆ ಕೈಯೊಂದೆ ನೆಣಕೆ ನಣಿಬೇಕೋ ಎಕ್ಕಡೆ ನೋರುವ ಕೊಯ್ಯಬೇಕೋ ಗುನು ಗಾರೆ ಕೈಯೊಂದೇ ನೆಣಕೆ ನಣಿಬೇಕೋ ಕೈಯೊಂದೇ ನೆಣಕೆ ನಣಿಬೇಕೋ ಗುನು ಗಾರೆ ತುಳಸಮಾನ ಮನೆಗೆ ಬರವಾರೋ ಕೈಯೊಂದೇ ನೆಣಕೆ ನಣಿಬೇಕೋ ಗುನು ಗಾರೆ ತುಳಸಮಾನ ಮನೆಗೆ ಬರೋ ಮಲ್ಲೋಗೆ ಹೂವಿನ ದಂಡೆ ಇರೋ ಚೀರೋ ತುಳಸಮ್ಮನ ಮನೆಗೆ ಬರಬೇಕೋ ಗುನು ಗಾರೆ ಮಲ್ಲೋಗಿ ಹೂವಿನ ದಂಡೆ ಇರೋ ಚೀರೋ ಮಲ್ಲೋಗೆ ಹೂವಿನ ದಂಡೆ ಇರಚಿರೋ ಗುನು ಗಾರೆ ಚಿನ್ನದೊಂದೇ ಅಥವಾ ಇಳಿದ ದಂಡೇ ಇರಚಿರೋ ಗುನು ಗಾರೆ ಚಿನ್ನದೊಂದೇ ರತ್ವಾಳಿದಾರೋ ಚಿನ್ನದೊಂದೇ ರತ್ವಾಳಿದಾರೆ ಗುನು ಗಾರೆ ಬೆಳ್ಳಿ ಚೊಂಬಲೆ ನೀರ ತಡಿದಾರೋ ಚಿನ್ನದೊಂದೇ ರತ್ವಾಳಿದಾರೋ ಗುನು ಗಾರೆ ಬೆಳ್ಳಿ ಚೊಂದೆ ನೀರ ತಡಿದಾರೋ ಬೆಳ್ಳಿ ಚೊಂಬಲ್ ನೀರ ತಡೆದಾರೆ ಗುನು ಗಾರೆ ತುಳಸಿಲಿ ತೆಣೆ ನತ್ತೆ ಕುಳೋತಾರೋ ಬೆಳ್ಳಿ ಚೊಂಬೆ ನೀರ ತಡೆದಾರೋ ಗುನು ಗಾರೆ ತುಳಸಮಾನ ಅತ್ತೆ ನಿಲೋತಾರೋ ತುಳಸಿ ತೆಣೆ ನತ್ತೆ ಕುಳತಾರೆ ಗುನು ಗಾರೆ ಬೊಂಬೆಲೆ ತಳ ಉತ್ತೆ ಲೈದಾರೋ ತುಳಸಮತಣಿಯತ್ತೆ ಕುಳತಾರೋ ಗುನು ಗಾರೆ ಬೊಂಬೆ ಒಂದೇ ಬೊಂಬೆ ತೊಳಿದಾರೋ ಬೊಂಬೆ ತಳಗುತ್ತೆ ಐದಾರೋ ಗುನು ಗಾರೆ ತೋರಣ ತೊಳಗುತ್ತೆ ಲೈದಾರೋ ಬೊಂಬೆ ತೊಳಗುತ್ತೆ ಲೈದಾರೋ ಗುನು ಗಾರೆ ತೋರಣ ತೊಳಗುತ್ತೆ ಐದಾರೆ ಗುನು ಗಾರೆ ಅಂಗೈಯಲೆ ಗಂಧ ಅತ್ಯಯುವಾರೋ ತೋರಣ ತೊಳಗುತ್ತೆ ಲೈದಾರೋ ಗುನು ಗಾರೆ ಅಂಗಯ ಮನಿ ಗಂಧ ಅತ್ಯಯುವಾರೋ ಅಂಗಯ ಮನೆ ಗಂಧ ಅತ್ಯವರೆ ಗುನು ಗಾರೆ ಬೊಂಬೆ ಗೊಂದೆ ಇಡೀದಾರೋ ಗಂಧ ತೇವರು ಗುನು ಗಾರೆ ಬೊಂಬೆ ಗೊಂದೆ ಬೊಟ್ಟಿಡೀದಾರೋ ಬೊಂಬೆ ಮುಂದೆ ಮೊಟ್ಟ ಹಿಡಿದರೆ ಗುನುಗಾರೆ ತರಣ ಕೊಂದೆ ಮೊಟ್ಟ ಹಿಡಿದಾರು ಬೊಟ್ಟಿಡಿದಾರೆ ಗುನುಗಾರೆ ತರಣ ಕೊಂದೆ ಬೊಟ್ಟ ಹಿಡಿದಾರು ಬೊಟ್ಟ ಹಿಡಿದಾರೆ ಗುನುಗಾರೆ ಭೂಮಿ ಗೊಂದೆ ಬೊಟ್ಟ ಹಿಡೋ ಕಾರಣ ಕೊಂದೆ ಬೊಟ್ಟ ಹಿಡಿದಾರೆ ಗುನುಗಾರೆ ಭೂಮಿ ಗೊಂದೆ ಬೊಟ್ಟ ಹಿಡೋ ಭೂಮಿ ಒಂದೇ ಬೊಟ್ಟ ಹಿಡಿಸಿರ ಗುನುಗಾರೆ ಆಕಾಶ ಕೊಂದೆ ಬೊಟ್ಟ ತಳಿದಾರೋ ಬೊಟ್ಟ ಇಡಿರೋ ಗುನುಗಾರೆ ಆಕಾಶ ಕೊಂದೆ ಬೊಟ್ಟ ತಳಿದಾರೋ ಆಕಾಶ ಕೊಂದೆ ಬೊಟ್ಟ ತಳಿದಾರೆ ಗುನುಗಾರೆ ತಾಮಂದೆ ಬೊಟ್ಟ ತಳಿದಾರೋ ಗುನುಗಾರೆ ತಾಮೊಂದೆ ಬೊಟ್ಟ ಹಿಡಿದಾರೋ ತಾಮೊಂದೆ ಬೊಟ್ಟ ಹಿಡಿದಾರೆ ಗುನುಗಾರೆ ಮಲ್ಲೋಗಿ ಹೂವ ತಡಿದಾರೋ ತಾಮೊಂದೆ ಬೊಟ್ಟ ಹಿಡಿದಾರೋ ಗುನುಗಾರೆ ಮಲ್ಲೋಗಿ ಅಲ್ವೇ ಮಲ್ಲಕ್ಕ, ಅವ್ರ ಹಾಡಿನ ದಾಟಿನೇ ಬೇರೆ ಇರ್ತಿತ್ತು ನೋಡ್ವೆ. ಸಂಪ್ರದಾಯ ಪದ ನಮ್ ಕಡೆ ಹಂಗ ಹಾಡ್ತಾರ ನೋಡು, ಅದಕ್ಕಿಂತ ಬ್ಯಾರೇ ಅನಿಸ್ತಿತ್ತು. ಅಂದ್ರ ಅವ್ರ ಹಾಲಕ್ಕಿ ಸಮುದಾಯದವ್ರು ಅಂತೂ ನೋಡ ಎಷ್ಟು ದೊಡ್ಡ ವ್ಯಕ್ತಿ, ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಒಂದು ಹಾಡು ಹಕ್ಕಿ ಇವತ್ತು ನಮ್ಮಿಂದ ದೂರ ಆತು. ಆದ್ರೆ ನೋಡು ಅವ್ರು ಹಾಡಿದ ಹಾಡು, ಮಾಡಿದ ಸಮಾಜ ಸೇವೆ, ನಾಲ್ಕು ಮಂದಿಗೆ ಮಾಡಿದ ಉಪಕಾರ ಎಲ್ಲ ಇಲ್ಲೇ ಉಳಿದೈತಿ. ಹೌದು, ನನಗೆ ಇನ್ನೊಂದು ಏನು ಖುಷಿ ಆಕೈತೆ ಗೊತ್ತೇನ ಮಲ್ಲಕ್ಕ, ಎಂಥ ದೊಡ್ಡ ದೊಡ್ಡ ಕಲಾವಿದರು ಹೋದ್ರೂ ಅವ್ರು ಹಾಡಿದಂಥ ಹಾಡುಗಳೆಲ್ಲ ನಿಮ್ಮ ಆಫೀಸ್ನೋಗ ಆಸ್ತಿಗತೆ ಕಾಯ್ದಿಟ್ಟಿರಲ್ಲ. ಹೌದು, ಮತ್ತೆ ಅವಾಗವಾಗ ಹಾಕ್ತಿರ್ತೀವಿ, ನೀವು ಕೇಳ್ತಿರ್ತೀಯಲ್ಲ. ಕೇಳ್ತಿರ್ತೀನಿ ಬಿಡ್ಮೆ, ನಮ್ಮ ಮುಂಜಾನೆ ಎದ್ದ ಕೂಡ ಹಾಡ್ಬೇಕಾ, ನಮಗೆ ರೇಡಿಯೋ ಬೇಕಾ ನೋಡ. ಆತ ನಡಿ, ಮತ್ತ ನೀನ್ ಹಾಡ್ ಪ್ಯಾವ್ ಒದರ್ತಾವ ಚಾ ಮಾಡ್ತೀನಿ, ಆದ್ರ ಹಾಡಿನ ಹಾಲಿಂದ ಅಲ್ಲಿ ಮತ್ತ. ಹೌದು ಹೌದು, ಆದ್ರ ನಾ ಇನ್ಮೇಲಿಂದ ಶಾಣೆ ಹಾಕಿನಿ. ಯಾಕೆ ಹೇಳು, ಹಾಡಿನ ಹಾಲು ಕುಡಿದ್ರೆ ಶಾಣೆ ಹಾಕಾರಂತ. ಓ, ಇದೊಂದು ಹೊಸದು ಬಿಡು ನಿಂದು. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಫೆಬ್ರವರಿ 5 28 ಲಭ್ಯವಿರುವ ಫ್ಯಾಬುಲಸ್ ಫೈಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವು ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಶರತ್ತುಗಳು ಅಂದಯ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶಿರೋಳದ ನೀಲವ ನಾಗಪ್ಪ ಹೊಸಮನಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳೋಣಂತ.